ಮಾಡುತ್ತಿದ್ದೇವೆ. ಸಮಯ 5:25:25. ನಿಲೀದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಾಳೆ ಬೆಳೆ ಬೇಸಾಯ ಕುರಿತು ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ಜಾಹೀರಾತುಗಳು. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಶ್ರೋತೃಗಳೇ, ದುಡಿಮೆಯ ಹಿರಿಮೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ರಾತ್ರಿ 9:00-10:00 ನರೇಗಾ ಯೋಜನೆಯಿಂದ ದನ, ಆಡು, ಕೋಳಿ ಶೆಡ್ ನಿರ್ಮಾಣಕ್ಕೆ ಇರುವ ಸೌಲಭ್ಯಗಳನ್ನು ಕುರಿತಂತೆ ನರೇಗಾ ಯೋಜನೆಯ ತೋಟಗಾರಿಕಾ ಜಂಟಿ ನಿರ್ದೇಶಕರಾದ ಶ್ರೀಶೈಲ ದಿಡ್ಡಿಮನೆ ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499. ಎಸ್ಟಿಡಿ ಕೋಡ್ ಸಂಖ್ಯೆ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-02-58-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಾಳೆ ಬೆಳೆ ಬೇಸಾಯ ಕುರಿತು ತೋಟಗಾರಿಕೆ ತಜ್ಞರಾದ ಡಾಕ್ಟರ್ ಟಿಆರ್ ಗುರುಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಗುರುಪ್ರಸಾದ್ ಅವರೇ. ನಮಸ್ಕಾರ. ಬಾಳೆ ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಈ ಬೆಳೆಯನ್ನು ನಮ್ಮ ರೈತ ಬಾಂಧವರು ಇವತ್ತು ಸಾಕಷ್ಟು ಪ್ರದೇಶದಲ್ಲಿ ಬೇಸಾಯ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಹಣ್ಣು ವರ್ಷಪೂರ್ತಿ ಕೂಡ ಇವತ್ತು ನಮಗೆ ಲಭ್ಯವಾಗ್ತಾ ಇದೆ. ಇದರಲ್ಲಿ ನಮ್ಮ ರೈತರ ಶ್ರಮ ಹೆಚ್ಚಿದೆ ಅಂತ ಅಂದರೆ ತಪ್ಪಾಗಲಾರದು. ಹೌದೌದು. ಮುಖ್ಯವಾಗಿ ಈ ಬಾಳೆನಲ್ಲಿ ಸುಧಾರಿತ ಬೇಸಾಯ ಕ್ರಮಗಳನ್ನು ಏನೇನು ಅನುಸರಿಸಬೇಕಾಗತ್ತೆ ಅಂತಂದು ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಬಾಳೆ ಬೆಳೆಯ ಪ್ರಾಮುಖ್ಯತೆ, ಈ ಉತ್ಪಾದನೆ, ಉತ್ಪಾದಕತೆ ಎಷ್ಟು ಮಟ್ಟಿಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಈಗಾಗಲೇ ನೀವು ಹೇಳಿದಾಗೆ ಬಾಳೆಹಣ್ಣು ಒಂದು ಅತ್ಯಂತ ಜನಪ್ರಿಯವಾದ ಹಣ್ಣು. ಹಣ್ಣಿನ ಬೆಳೆಗಳಲ್ಲೇ ಇದು ಭಾಳ ಅತ್ಯಂತ ಜನಪ್ರಿಯ ಅಂತ ಹೇಳ್ಬೋದು. ವರ್ಷದ 12 ತಿಂಗಳಲ್ಲೂ ಇದು ಭಾಳ ಸುಲಭವಾಗಿ ಮತ್ತು ಎಲ್ಲ ಜನಗಳಿಗೆ ಕಡಿಮೆ ಬೆಲೆಗೆ ಸಿಗುವಂಥ ಒಂದು ಹಣ್ಣಾಗಿದೆ. ಮತ್ತು ಇದು ಶಾರೀರಿಕ ಬೆಳವಣಿಗೆಗೆ, ಮನುಷ್ಯರ ಒಂದು ಶಾರೀರಿಕ ಬೆಳವಣಿಗೆ ಬೇಕಾದಂಥ ಹಲವಾರು ಖನಿಜಗಳನ್ನು ಮತ್ತು ವಿಟಮಿನ್ಗಳನ್ನು ಹೊಂದಿದೆ. ಸೊ ಹಾಗಾಗಿ ಇದು ಒಂದು ಭಾಳ ಮುಖ್ಯವಾದಂಥ ಒಂದು ಬೆಳೆಯಾಗಿದೆ, ಹಣ್ಣಿನ ಬೆಳೆಯಾಗಿದೆ. ಇದು ಉಷ್ಣವಲಯದ ಒಂದು ಪ್ರಮುಖ ಹಣ್ಣಿನ ಬೆಳೆ. ನಮ್ಮ ದೇಶದಲ್ಲಿ ಈ ಮಾವಿನ ಬೆಳೆಯನ್ನು ಬಿಟ್ಟರೆ ಇದಕ್ಕೆ 2ನೇ ಸ್ಥಾನ ಇದೆ. ಹಾಗೆ ರೈತರಿಗೆ ಹಣ್ಣಿನ ಬೆಳೆಗಳಲ್ಲೇ ಕಡಿಮೆ ಸಮಯದಲ್ಲಿ, ಅಂದರೆ ಸುಮಾರು 15 ತಿಂಗಳಲ್ಲಿ ಹೆಚ್ಚು ಆದಾಯವನ್ನು ತಂದುಕೊಡುವಂಥ ಬೆಳೆ ಈ ಬಾಳೆ ಬೆಳೆ. ನಮ್ಮ ದೇಶದಲ್ಲಿ ಸುಮಾರು ನಾವು 7.7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಸುಮಾರು 26.4 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಸರಾಸರಿ ನಮ್ಮ ದೇಶದ ಉತ್ಪಾದನೆ ತೆಗೆದುಕೊಂಡ್ರೆ ಒಂದು ಹೆಕ್ಟೇರ್ಗೆ ಸುಮಾರು 34.4 ಟನ್ ಇದೆ. ಆಮೇಲೆ ಬಾಳೆ ಬೆಳೀತಾ ಇರುವ ಈ ಪ್ರಮುಖ ರಾಜ್ಯಗಳೆಂದರೆ ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಆಂಧ್ರಪ್ರದೇಶ್ ಹಾಗೂ ಕರ್ನಾಟಕ. ನಮ್ಮ ದೇಶದಲ್ಲಿ ಮಹಾರಾಷ್ಟ್ರದ ಉತ್ಪಾದನೆ ಪ್ರತಿ ಹೆಕ್ಟೇರ್ಗೆ ಸುಮಾರು 61 ಟನ್ ಇದ್ದು ನಮ್ಮ ರಾಜ್ಯದ ಉತ್ಪಾದಕತೆ ಸುಮಾರು 20.4 ಟನ್ ಇದೆ. ಅಂದ್ರೆ ಮಹಾರಾಷ್ಟ್ರಕ್ಕೆ ಹೋಲಿಸ್ಕೊಂಡ್ರೆ ನಮ್ದು ಬಹಳ ಕಡಿಮೆ ಇದೆ, ಮಹಾರಾಷ್ಟ್ರದ ನಮ್ಮ 3 ಪಟ್ಟಿದೆ. ಅಂದ್ರೆ ನಮ್ಮ ಉತ್ಪಾದಕತೆಯನ್ನು ಹೆಚ್ಚಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ, ಸಾಕಷ್ಟು ಅವಕಾಶಗಳಿದೆ. ಈಗ ಬಾಳೆ ಬೇಸಾಯವನ್ನು ನಾವು ಪ್ರಾರಂಭ ಮಾಡಬೇಕು ಅಂದ್ರೆ ಮಣ್ಣು ಹೇಗಿದ್ರೆ ಒಳ್ಳೇದು ಅಂತೀರಿ? ಚೆನ್ನಾಗಿ ನೀರು ಬಸಿದು ಹೋಗುವಂತ ಕೆಂಪು ಗೋಡು ಇದಕ್ಕೆ ಬಹಳ ಒಳ್ಳೇದು. ಮತ್ತೆ ಇದನ್ನು ಆಳವಾದ ಕಪ್ಪು ಮಣ್ಣಿನಲ್ಲೂ ಕೂಡ ನಾವು ಬೆಳೀಬಹುದು. ಮತ್ತು ತೇವಾಂಶವನ್ನ ಹೆಚ್ಚು ಕಾಲ ಕಾಯ್ದಿಟ್ಕೊಳ್ಳುವಂತ ಹೆಚ್ಚು ಸಾವಯುಕ್ತ ಮಣ್ಣು, ನಾವು ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನ್ ಹೇಳ್ತೀವಿ, ಈ ಬೆಳೆಗೆ ಬಹಳ ಒಳ್ಳೇದು. ಮತ್ತೆ ಈ ಬೆಳೆಗೆ ನೀರಿನ ಅವಶ್ಯಕತೆ ಬಹಳ ಇರೋದ್ರಿಂದ, ಯಾಕೆ ನೀರು ಬಹಳ 12 ತಿಂಗಳು ನೀರು ಬೇಕೇ ಆಗಿರೋದ್ರಿಂದ ನೀರಾವರಿಯನ್ನ ಹೊಂದಿಕೊಂಡು ನೀರಾವರಿ ಚೆನ್ನಾಗಿರುವ ಪ್ರದೇಶವನ್ನ ಈ ಬೆಳೆಗೆ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅಂದ್ರೆ ನೀರಿನ ಆಶ್ರಯ ಬಹಳ ಮುಖ್ಯವಾದಂತ ಅಂಶ ಅಂತ ಹೇಳ್ಬೋದು. ಹೌದೌದು. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಬಳಸ್ಕೊಳ್ತಾ ಇರುವಂತಹ ಮುಖ್ಯವಾದ ಬಾಳೆ ತಳಿಗಳು ಯಾವ್ಯಾವು ಅಂತೀರಿ? ಮೊದಲನೇದಾಗಿ ಮುಖ್ಯವಾದಂತ ತಳಿ ಅಂದ್ರೆ ಈ ಡ್ವಾರ್ಫ್ ಕ್ಯಾವೆಂಡಿಶ್, ನಾವು ಪಚ್ಚಬಾಳೆ ಅಂತ ಕರಿತೀವಿ ಸಾಮಾನ್ಯವಾಗಿ. ಇದರಲ್ಲ ಗಿಡಗಳು ಬಹಳ ಗಿಡ್ಡವಾಗಿರ್ತವೆ, ಡ್ವಾರ್ಫ್ ಆಗಿರ್ತದೆ ಅಂದ್ರೆ 4-5 ಅಡಿ ಇರ್ತದೆ. ಈ ತಳಿ ಹೆಚ್ಚು ಗಾಳಿ ಮತ್ತು ಉಷ್ಣಾಂಶವನ್ನ ತಡ್ಕೊಳ್ಳುವಂತ ಶಕ್ತಿ ಇದೆ, ಅಂದ್ರೆ ಗಿಡ್ಡವಾಗಿರುವುದರಿಂದ ಗಾಳಿಯ ಒಂದು ರಭಸವನ್ನ ತಡ್ಕೊಳ್ತದೆ. ಹಣ್ಣುಗಳು ಇದರಲ್ಲಿ ದೊಡ್ಡದಾಗಿದೆ, ತುದಿಯಲ್ಲಿ ಬಾಗಿರುತ್ತದೆ, ಅಂದ್ರೆ ಕರ್ವ್ ಆಗಿರ್ತದೆ, ರೌಂಡ್ ಆಗಿ ಕರ್ವ್ ಆಗಿರ್ತದೆ ತುದಿನಲ್ಲಿ. ಮತ್ತೆ ತಿರುಳು ಮೃದುವಾಗಿ ಸಿಹಿ ಆಗಿರ್ತದೆ. ಸರಾಸರಿ ಒಂದು ಒನೆಯಲ್ಲಿ ಒಂದು 125 ಹಣ್ಣುಗಳಿರ್ತದೆ. ಈ ತಳಿ ಬಾಳೆನಲ್ಲಿ ಬರುವಂತ ಪ್ರಮುಖವಾದಂತ ಒಂದು ಪರಾಮ ಸೊರಗು ರೋಗ ಅಂತ ಬರ್ತದೆ, ಅದನ್ನ ತಡೆಯುವಂತ ಒಂದು ಶಕ್ತಿ ಇದಕ್ಕಿದೆ. ಹಾಗೆ ಇದು ರಫ್ತು ಮಾಡಲು ಕೂಡ ಬಹಳ ಒಂದು ಅನುಕೂಲವಾದಂತ ತಳಿ. ಇದನ್ನು ಬಿಟ್ರೆ ನೆಕ್ಸ್ಟ್ ಇರುವಂತಹದ್ದು ರೊಬಸ್ಟ, ಇದು ಕೂಡ ಕ್ಯಾವೆಂಡಿಶ್ ಇದಕ್ಕೆ ಸೇರಿರುವಂತಹದ್ದು. ಗಿಡಗಳು ಇದರಲ್ಲಿ ಅದಕ್ಕೆ ಹೋಲಿಸ್ಕೊಂಡ್ರೆ ನಾವು 8 ಅಡಿ ಬರ್ತದೆ, ಅಂದ್ರೆ ಸ್ವಲ್ಪ ಎತ್ತರ ಬರ್ತದೆ. ಗೊನೆಯ ಗಾತ್ರ ನಮ್ಮ ಡ್ವಾರ್ಫ್ ಕ್ಯಾವೆಂಡಿಸ್ಗಿಂತ ದೊಡ್ಡದಿದೆ, ಕಾಯಿಗಳು ಉದ್ದವಾಗಿರ್ತದೆ ಮತ್ತು ಹಣ್ಣುಗಳು ನೆಟ್ಟಿಗೆ ನೇರವಾಗಿರ್ತದೆ. ಇದರಿಂದ ಇದು ಕೂಡ ರಫ್ತು ಮಾಡಲು ಬಹಳ ಸೂಕ್ತವಾಗಿರ್ತದೆ. ಇದು ಕೂಡ ಪನಾಮ ಎಲೆ ಸೊರಗು ರೋಗವಂತ ಒಂದು ರೋಗ ಏನಿದೆ ಅದನ್ನ ತಡೆಯುವಂತ ಒಂದು ಶಕ್ತಿ ಇದೆ. ಮತ್ತೆ ಇನ್ನೊಂದು ಇದೇ ಜಾತಿಗೆ ಸೇರಿರುವಂತಹದ್ದು ಗ್ರ್ಯಾಂಡ್ 9 ಅಂತ, ಅಂದ್ರೆ G9 ಅಂತೀವಿ. ಇದು ಮಧ್ಯಮ ಎತ್ತರದ ತಳಿಯಾಗಿದೆ. ಇಲ್ಲಿ ಹಣ್ಣುಗಳು ರೊಬಸ್ಟ ತಳಿಗಿಂತ ದೊಡ್ಡದಾಗಿದೆ. ಹಣ್ಣುಗಳು ಕೂಡ ಇದು ನೇರವಾಗಿದ್ದು ಇದು ರಫ್ತಿಗೆ ಸೂಕ್ತವಾಗಿದೆ. ಇದು ಕೂಡ ಪನಾಮ ಸೊರಗು ರೋಗವನ್ನು ತಡೆಯುವಂತ ಶಕ್ತಿ ಇದೆ. ಇದು ಮುಖ್ಯವಾಗಿ G9 ಅಥವಾ ಗ್ರ್ಯಾಂಡ್ 9 ಹೆಚ್ಚು ಬೇಸಾಯ ತಳಿ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತದ್ದು ಎಲ್ಲಾ ಕಡೆ ಬೆಳೆಯುವಂತಹದ್ದು ರೈತರಿಗೆ ಸ್ವಲ್ಪ ಆದಾಯವನ್ನ ಕೊಡುವಂತ ತಳಿ ಅಂದ್ರೆ ಏಲಕ್ಕಿ ಬಾಳೆ. ಇದರಲ್ಲಿ ಗಿಡಗಳು ಬಹಳ ಎತ್ತರವಾಗಿ ಬೆಳೀತದೆ, ಹಣ್ಣುಗಳು ರುಚಿಯಾಗಿದೆ, ಸಣ್ಣದಾಗಿರ್ತದೆ ಮತ್ತು ಹಣ್ಣುಗಳು ರುಚಿಯಾಗಿ ಸಿಹಿ ಆಗಿರ್ತದೆ. ಹೆಚ್ಚು ಕಾಲ ಹಣ್ಣು ಕೆಡದಂತೆ ಇಡಬಹುದು. ಈ ಒಂದು ಹಣ್ಣಿಗೆ ಅಂದ್ರೆ ಏಲಕ್ಕಿ ಬಾಳೆ ಹಣ್ಣಿಗೆ ಪಟ್ಟಣದಲ್ಲಿ ಬಹಳ ಬೇಡಿಕೆ ಇದೆ. ಬಟ್ ಇದರ ಒಂದು ಅನಾನುಕೂಲತೆ ಅಂದ್ರೆ ಪನಾಮ ಸೊರಗು ರೋಗಕ್ಕೆ ಇದು ಬಹಳ ಬೇಗ ತುತ್ತಾಗ್ತದೆ, ಏಲಕ್ಕಿ ಬಾಳೆ. ಹಾಗೆ ಇನ್ನೊಂದು ಮೈಸೂರು ತಳಿ, ಇದನ್ನ ಪೂವನ್ ಅಂತ ಕಳಿತೀವಿ. ಇದು ಕೂಡ ಬಹಳ ಹೆಸರುವಾಸಿಯಾದಂತಹ ತಳಿ ಮತ್ತು ಬಹಳ ಪ್ರದೇಶಗಳಲ್ಲಿ ಬೆಳೀತಾ ಇದ್ದಾರೆ. ಇದು ಕೂಡ ಬಹಳ ಎತ್ತರಕ್ಕೆ ಬೆಳೀತದೆ, ಅಂದ್ರೆ 8-9 ಅಡಿ ಬೆಳೆಯುವಂತ ತಳಿ. ಹಣ್ಣುಗಳಲ್ಲಿ ಸ್ವಲ್ಪ ಸಿಹಿ ಮತ್ತು ಹುಳಿಯಿಂದ ಕೂಡಿರ್ತದೆ. ಉತ್ತಮ ಬೇಸಾಯದಲ್ಲಿ ಇದರ ಗೊನೆಗಳು 20-25 ಕೆಜಿ ಬರ್ತದೆ. ಆಮ್ಲೀಯ ಮಣ್ಣಿನಲ್ಲಿ ಇದು ಅಂದ್ರೆ ಅಸಿಡಿಕ್ ಸಾಯಿನಲ್ಲಿ ಇದು ಚೆನ್ನಾಗಿ ಬರ್ತದೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಬೆಳೆ ಅಂದ್ರೆ ರಸಬಾಳೆ. ಇದನ್ನ ಸಾಮಾನ್ಯವಾಗಿ ನಂಜನಗೂಡು ರಸಬಾಳೆ ಅಂತಾನು ಕೂಡ ಕರೀತಾರೆ, ಯಾಕೆಂದ್ರೆ ಆ ಪ್ರದೇಶದಲ್ಲಿ ಮೈಸೂರು ಸುತ್ತಮುತ್ತ ನಂಜನಗೂಡು ಪ್ರದೇಶದಲ್ಲಿ ಜಾಸ್ತಿ ಬೆಳೆಯಂತದ್ದು. ಇದೊಂದು ವಿಶಿಷ್ಟವಾದ ಸ್ವಾದ ಅಂದ್ರೆ ರುಚಿ ಅನ್ನ ಹೊಂದಿದೆ. ಹಾಗೆ ಅತ್ಯಧಿಕ ಬೆಲೆಗೆ ಮಾರಾಟವಾಗುವಂತ ಒಂದು ಬಾಳೆಯ ತಳಿಗಳಲ್ಲೇ ಬಹಳ ಅತ್ಯಂತ ಉಚ್ಚ ಶ್ರೇಣಿಯ ಒಂದು ತಳಿ ಅಂತ ನಾವು ಹೇಳ್ಬೋದು. ಆ ಗಿಡಗಳು 7-8 ಅಡಿ ಬೆಳೀತದೆ. ಇದು ಹಣ್ಣಾದ ಮೇಲೆ ಬಹಳ ಬೇಗ ಗೊನೆಯಿಂದ ಕಾಯಿಗಳು ಉದುರೋಗ್ತದೆ, ಹೆಚ್ಚಂದ್ರೆ ಒಂದು ಸುಮಾರು 2-3 ದಿನ ಮಾತ್ರ ಉಳ್ಕೋತದೆ ಗೊನೆಯಲ್ಲಿ. ಇನ್ ಜಾಸ್ತಿ ದಿನ ಬಿಟ್ರೆ ಅಲ್ಲೇ ಸ್ವಲ್ಪ ಸಿಪ್ಪೆ ಕಪ್ಪಾಗಿ ಕೊಳಿತಾ ಹೋಗ್ತದೆ. ಹಣ್ಣುಗಳು ಆಕರ್ಷಕವಾಗಿ ಹಳದಿ ಬಣ್ಣದಿಂದ ಕೂಡಿದ್ದು ತೆಳುವಾದ ಒಂದು ಸಿಪ್ಪೆಯನ್ನು ಹೊಂದಿದೆ. ಇದು ಕೂಡ ಪನಾಮ ಸೊರಗು ರೋಗಕ್ಕೆ ಬೇಗ ತುತ್ತಾಗ್ತದೆ. ಇವು ಬಹಳ ಮುಖ್ಯವಾದಂತ ತಳಿಗಳು. ಈ ತಳಿಗಳನ್ನು ಬಿಟ್ರೆ ಇತರೆ ತಳಿಗಳಂದ್ರೆ ಈ ಬೂದು ಬಾಳೆ, ರಾಜಬಾಳೆ ಮತ್ತೆ ನೇಂದ್ರನ್, ಈ ಕರಾವಳಿ ಪ್ರದೇಶದಲ್ಲಿ ಬಹಳ ಪ್ರಸಿದ್ಧಿಯಲ್ಲಿದೆ. ನೇಂದ್ರನ್ ತಳಿ ಚಿಪ್ಸ್ ಮಾಡೋದಕ್ಕೆ ಸಾಕಷ್ಟು ಉಪಯೋಗದಲ್ಲಿದೆ. ಇನ್ನು ನಾವು ಈ ಬಾಳೆ ಬೇಸಾಯವನ್ನು ಪ್ರಾರಂಭ ಮಾಡಬೇಕು ಅಂದ್ರೆ ಯಾವ ಸಮಯ ಒಳ್ಳೇದು ಅಂತೀರಿ? ಸಾಮಾನ್ಯವಾಗಿ ಬಾಳೆ ಬೆಳೆ ನಾಟಿ ಮಾಡಬೇಕಾದ್ರೆ ಮಳೆಗಾಲ ಸೂಕ್ತವಾದಂತಹದ್ದು. ಮತ್ತು ವಾಣಿಜ್ಯವಾಗಿ ಕಮರ್ಷಿಯಲ್ ಆಗಿ ನಾವು ನಾಟಿ ಮಾಡಿ, ಯಾಕೆಂದ್ರೆ ನೀರು ಇರಲೇಬೇಕಾಗಿರೋದ್ರಿಂದ ಬೇಸಿಗೆಯಲ್ಲಿ ನಾಟಿ ಮಾಡೋದು ಬಹಳ ಉತ್ತಮ. ಚೆನ್ನಾಗಿ ನೀರು ಇರುವಂತವ್ರು ಬೇಸಿಗೆಯಲ್ಲೇ ನಾಟಿ ಮಾಡೋದು ಬಹಳ ಒಳ್ಳೇದು, ಅಂದ್ರೆ ಒಳ್ಳೆ ಬೆಳೆ ಪಡಿಬಹುದು, ಒಳ್ಳೆ ಬೆಳೆಯನ್ನು ಪಡಿಬಹುದು. ಇಲ್ಲದಿದ್ದರೆ ನಾವು ಮಳೆಗಾಲದಲ್ಲಿ ಇದನ್ನ ನಾಟಿನ ಮಾಡಬಹುದು. ನೀರಿನ ಕೊರತೆ ಇರುವಂತವ್ರು, ನೀರಿನ ಕೊರತೆ ಇರುವಂತವ್ರು. ಇನ್ನು ನಾಟಿಗೆ ಮುಖ್ಯವಾಗಿ ನಾವು ಯಾವ ತರಹದ ಗಿಡಗಳನ್ನ ಬಳಸಬೇಕು ಅಂತೀರಿ? ನಾಟಿಗೆ ಇದರಲ್ಲಿ ಎರಡು ರೀತಿಯ ಗಿಡಗಳಿದೆ. ಒಂದು ಅಂಗಾಂಶ ಕಸಿ ಗಿಡಗಳು ಅಂತ ಕರಿತೀವಿ, ಇನ್ನೊಂದು ಕಂದು, ಬಾಳೆಯ ಕಂದುಗಳು, ಅಂದ್ರೆ ಬಾಳೆ ಗಿಡದ ಕೆಳಭಾಗದಲ್ಲಿ ಬೆಳೀತಾ ಇರುವಂತ ಕಂದುಗಳಿರ್ತದೆ, ಅವನ್ನು ಬಳಸ್ಕೊಂಡು ಅವನ್ನು ಕೂಡ ಬಳಸ್ಕೊಂಡು ಬೆಳಿಬಹುದು. ಆದ್ರೆ ಈಗ ಕಮರ್ಷಿಯಲ್ ಆಗಿ ಟಿಶ್ಯು ಕಲ್ಚರ್ ಅಂದ್ರೆ ಅಂಗಾಂಶ ಕೃಷಿ ಬಾಳೆ ಅಂತ ಹೇಳ್ತೀವಿ, ಅದನ್ನ ಉಪಯೋಗಿಸಿ ನಾವು ಬೇಸಾಯ ಮಾಡಬಹುದು. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರ, ಅಂಗಾಂಶ ಕೃಷಿ ಬಾಳೆ ಬೇಸಾಯ? ಈಗ ನಮಗೆ ಸಾವಿರಾರು ಗಿಡಗಳು ಬೇಕಾದ್ರೆ, ಒಬ್ಬ ರೈತರಿಗೆ 5,000-10,000 ಗಿಡಗಳು ಬೇಕಾದ್ರೆ, ನಾವು ಕಂದುಗಳಿಂದ ಬೇಸಾಯ ಮಾಡೋದು ಬಹಳ ಕಷ್ಟ. ಕಂದುಗಳನ್ನ ತರುವಂತಹದ್ದು, ಹೌದು, ಒಳ್ಳೆ ಗುಣಮಟ್ಟದ ಕಂದುಗಳು ಬೇಕು, ಗುಣಮಟ್ಟದ ಕಂದುಗಳು ಬೇಕಾಗ್ತದೆ. ಆದ್ರಿಂದ ಈ ಅಂಗಾಂಶ ಕೃಷಿ ಬಾಳೆಗೆ ಹೋಗುವಂತದ್ದು ಒಳ್ಳೇದು. ಹಾಗೆ ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್, ನಮಗೆ ಒಂದು 2-3 ಅಡ್ವಾಂಟೇಜ್ ಇದೆ, ಅಂದ್ರೆ ಉಪಯೋಗಗಳಿದೆ. ಅದೆಲ್ಲ ಮುಖ್ಯವಾಗಿ ನಮಗೆ ಕೊಯ್ಲಿಗೆ ಬರುವಂತಹದ್ದು, ಒಂದು ಅಥವಾ ಎರಡು ಕೊಯ್ಲಿನಲ್ಲೇ ಇದು ನಮಗೆ ಮುಗಿದೋಗ್ತದೆ. ಅದೇ ರೀತಿ ನಾವು ಗಿಡಗಳನ್ನ ತರುವಂತ ಸಮಯದಲ್ಲಿ ಇದು ಯಾವುದೇ ಒಂದು ಕೀಟ ಮತ್ತು ರೋಗಗಳ ಬಾಧೆಯಿಂದ ಮುಕ್ತವಾಗಿರ್ತದೆ. ಕೀಟ ಮತ್ತು ರೋಗಗಳು ಇದಕ್ಕೆ ಇರೋದಿಲ್ಲ. ಅದೊಂದು ಬಹಳ ಮುಖ್ಯವಾದ ಅನುಕೂಲ, ಮುಖ್ಯವಾದಂತಹದ್ದು. ಇನ್ನು ನಾವು ಒಂದ್ ವೇಳೆ ಕಂದನ್ನ ನಾಟಿ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಕಂದುಗಳನ್ನ ಬಳಕೆ ಮಾಡೋದು ಒಳ್ಳೇದು ಅಂತೀರಿ? ಇದರಲ್ಲಿ ಎರಡು ರೀತಿಯ ಕಂದುಗಳಿದೆ, ಒಂದು ನೀರಿನ ಕಂದುಗಳು ಮತ್ತೆ ಇನ್ನೊಂದು ಕತ್ತಿಯಾಕಾರದ ಕಂದುಗಳು ಅಂತ. ಇದರಲ್ಲಿ ನಾವು ನಾಟಿಗೆ ಕತ್ತಿಯಾಕಾರದ ಕಂದುಗಳನ್ನೇ ಉಪಯೋಗಿಸಬೇಕಾಗ್ತದೆ. ಈ ಕತ್ತಿಯಾಕಾರದ ಕಂದುಗಳು ಏನಾಗ್ತದೆ, ಎಲೆಗಳು ಬಹಳ ಚೂಪಾಗಿರ್ತದೆ. ಈಗ ನಮ್ಮ ಕತ್ತಿ ಏನಿರ್ತದೆ ಅದೇ ರೀತಿ ಆಕಾರದಲ್ಲಿರ್ತದೆ, ಮನಚಾಗಿರ್ತದೆ. ಅದರ ಬುಡಭಾಗನು ಕೂಡ, ಕಂದಿನ ಬುಡಭಾಗ ಕೂಡ ಬಹಳ ದಪ್ಪ ಆಗಿರ್ತದೆ. ಆ ನೀರು ಕಂದುಗಳಲ್ಲಿ ಎಲೆಗಳು ಬಹಳ ಅಗಲಕ್ಕಿರ್ತದೆ ಮತ್ತು ಕಾಂಡದ ಭಾಗ ಅದೇನಿರ್ತದೆ ಬಹಳ ಸಣ್ಣದಿರ್ತದೆ. ಇದು ನೀರು ಕಂದುಗಳು, ನೀರು ಕಂದುಗಳು ಅಂತ ಹೇಳ್ತೀವಿ. ಅದರಿಂದ ನಾವು ಕತ್ತಿಯಾಕಾರದ ಕಂದುಗಳನ್ನು ನಾಟಿಗೆ ಉಪಯೋಗಿಸಬೇಕಾಗ್ತದೆ. ಈಗ ಮುಖ್ಯವಾಗಿ ನಾವು ಈ ಕಂದುಗಳನ್ನು ನಾಟಿಗೆ ತಯಾರು ಮಾಡೋದು ಬಹಳ ಮುಖ್ಯ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಹೌದೌದು. ಮುಖ್ಯವಾಗಿ ಏನು ಕ್ರಮವನ್ನು ಅನುಸರಿಸಬೇಕಾಗುತ್ತೆ ನಾಟಿಗಿಂತ ಮುಂಚೆ ಈ ಕಂದುಗಳ ತಯಾರಿ ಮಾಡುವಾಗ? ಮುಖ್ಯವಾಗಿ ನಾಟಿಗೆ 1-1.5 kg ತೂಗುವಂತ ಒಂದು ರೋಗರಹಿತ, ಅಂದ್ರೆ ಆ ಬಾಳೆ ತೋಟದಲ್ಲಿ ನಾವೇನು ಕಂದನ್ನು ತೆಗೆದುಕೊಳ್ತೀವಿ ಅದರಲ್ಲಿ ಯಾವ್ದೇ ನಾವು ಬಂಚಿಟಾಪ್ ಅಂತ ಒಂದು ರೋಗ ಬರ್ತದೆ, ಗೆಡ್ಡೆ ಕುರಿಯುವಂತ ಮೋತಿ ಹುಳುಗಳು ಬರ್ತದೆ, ಆ ಹುಳುಗಳ ಬಾಧೆಯಿಂದ ಮುಕ್ತವಾಗಿರುವಂತ ತೋಟಗಳಿಂದ ನಾವು ಕಂದುಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ಗೆಡ್ಡೆಯ ಹೊರಭಾಗದಲ್ಲಿ ಬೇರುಗಳೇನಿರ್ತದೆ, ಕೊಳ್ತಿರುವಂತಹದ್ದು, ಗಾಯವಾಗಿರುವಂತಹದ್ದು, ಹುಳುಗಳು ತಿಂದಂತಹ ಭಾಗ ಏನಾದ್ರು ಇದ್ರೆ ಅದನ್ನ ನಾವು ಕೆತ್ತಿ ತೆಗಿಬೇಕಾಗ್ತದೆ. ತೆಗೆದು ಆ ಕಂದನ 55°C ಬಿಸಿ ನೀರು, ನೀರಿನಲ್ಲಿ ಒಂದು 15 ನಿಮಿಷ ಇಟ್ಟು ಅದನ್ನು ಹೊರಗಡೆ ತೆಗೆದು, ನಂತರ ಕ್ಲೋರೋಫೈರಿಪಾಸ್ ದ್ರಾವಣ, ಅಂದರೆ 2 mL ಕ್ಲೋರೋಫೈರಿಪಾಸ್ ಅನ್ನು 1 L ನೀರಿನಲ್ಲಿ, ಮತ್ತೆ 2 g ಬ್ಯಾವಿಸ್ಟನ್ 1 L ನೀರಿನಲ್ಲಿ, ಅಂದರೆ 2 mL ಕ್ಲೋರೋಫೈರಿಪಾಸ್ ಮತ್ತು 2 g ಬ್ಯಾವಿಸ್ಟನ್ನ 1 L ಸೇರಿಸಿದ ದ್ರಾವಣದಲ್ಲಿ ಇದನ್ನು ಅಜ್ಜಿ ತೆಗೆದು 12 ಗಂಟೆ ನಾವು ನೆರಳಿನಲ್ಲಿ ಒಣಗಿಸಿ ನಂತರ ನಾಟಿಗೆ ಉಪಯೋಗಿಸಬೇಕಾಗ್ತದೆ. ಇದು ಬಹಳ ಮುಖ್ಯ. ಒಂದು ಕೀಟನಾಶಕ, ಒಂದು ಶಿಲೀಂಧ್ರನಾಶಕ. ಶಿಲೀಂಧ್ರನಾಶಕ ಈ ದ್ರಾವಣದಲ್ಲಿ ಕಂದುಗಳನ್ನು ಉಪಚರಿಸಿ ಆನಂತರ ನಾವು ನಾಟಿಗೆ ಬಳಸ್ಕೋಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾಟಿಯ ಅಂತರವನ್ನ ಎಷ್ಟೆಷ್ಟು ನಾವು ಕೊಡಬೇಕಾಗತ್ತೆ, ನಾಟಿ ವಿಧಾನವನ್ನ ಯಾವ ರೀತಿಯಾಗಿ ನಾವು ಅನುಸರಿಸಬೇಕಾಗತ್ತೆ ಅಂತೀರಿ? ಮುಖ್ಯವಾಗಿ 2 ಅಡಿ ಅಗಲ, ಆಳ, ಉದ್ದದ ಗುಂಡಿಗಳನ್ನ ನಾವು ತೆಗಿಬೇಕಾಗ್ತದೆ. ತೆಗೆದು ಸುಮಾರು 10-15 kg ಚೆನ್ನಾಗಿ ಕೊಳೆತಿರುವಂತ ಗೊಬ್ಬರ, ಅಂದ್ರೆ ಕಡಿಮೆ ಅಂದ್ರೂ ಕೂಡ 6-8 ತಿಂಗಳು ಅದು ಹಳೆ ಗೊಬ್ಬರ ಆಗಿರ್ಬೇಕು ಅಂತ ಗೊಬ್ಬರ, ಮತ್ತೆ ತೆಗೆದ ಮೇಲ್ಭಾಗದ ಮಣ್ಣೆ ಇರ್ತದೆ, ಅದರಿಂದ ನಾವು ಗುಣಿಯನ್ನ ಮುಚ್ಚಬೇಕಾಗ್ತದೆ. ಹಾಗೆ ಮೂತಿ ಹುಳು, ಅಂದ್ರೆ ಗೆಡ್ಡೆ ಕರುವಂತ ಹುಳು ಏನ್ ಬರ್ತದೆ ಅದರ ಬಾಧೆಯನ್ನ ತಡಿಬೇಕಾದ್ರೆ, ಮುಂದೆ ಬರದೇ ಇರುವಾಗ ನೋಡ್ಕೋಬೇಕಾದ್ರೆ, ಒಂದು ಪ್ರತಿ ಗುಣಿಗೆ 10 g ಫೋರೇಟ್ ಅಥವಾ 20 g ಕಾರ್ಬೋಫ್ಯೂರಾನ್ ಹರಳನ್ನ ಪ್ರತಿ ಗುಣಿಯ ಮಧ್ಯಭಾಗದಲ್ಲಿ ನಾವು ಹಾಕಬೇಕಾಗ್ತದೆ. ಸೊ ಗುಣಿಗಳನ್ನ ನಾವು ಸಾಮಾನ್ಯವಾಗಿ ಒಂದು ಅಂತರ ಕೊಡುವಂತದ್ದು ಎಲ್ಲಾ ರೈತರು ಅಂದ್ರೆ 6 ಅಡಿ 6 ಅಡಿ, ಅಂದ್ರೆ 1.8 m 1.8 m ಸಾಲಿನಿಂದ ಗಿಡದಿಂದ ಗಿಡಕ್ಕೆ ಗುಣಿಗಳನ್ನ ತೆಗಿಬೇಕಾಗ್ತದೆ. ಇದರಿಂದ ನಮಗೆ 1 hectare ಸುಮಾರು 3,000 ಗಿಡಗಳು ಬರ್ತದೆ. ಆದ್ರೆ ಇತ್ತೀಚಿನ ಸಂಶೋಧನೆಯಿಂದ ನಮಗೆ ವಿವಿಧ ಸಂಶೋಧನಾ ಕೇಂದ್ರಗಳಿಂದ ತಿಳಿದು ಬಂದಿರೋ ಹಾಗೆ ಸುಮಾರು 4 ಅಡಿ 4 ಅಡಿ ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ ಮಾಡುವಂತದ್ದು, ಅದರಿಂದ ಸುಮಾರು 7,000 ಗಿಡ 1 hectare ಬರ್ತದೆ. ಹಾಗೆ 5 ಅಡಿ 5 ಅಡಿ ಮಾಡೋದ್ರಿಂದ 1 hectare ಸುಮಾರು 4,400 ಗಿಡಗಳು ಬರ್ತದೆ. ಹಾಗೆ ಇನ್ನೊಂದು ಪದ್ಧತಿ ಈಗ ಇತ್ತೀಚೆಗೆ ಪ್ರಸಿದ್ಧಿಯಲ್ಲಿರುವಂತಹದ್ದು ಎಡ್ಜ್ ಮೆಥಡ್ ಆಫ್ ಪ್ಲಾಂಟಿಂಗ್ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು 4 ಅಡಿ ಟ್ರೆಂಚ್ ಅನ್ನ ತೆಗೆಯುವಂತಹದ್ದು, 4 ಅಡಿ ಟ್ರೆಂಚ್ನಲ್ಲಿ 2 ಸಾಲು ಕಾಲುವೆಯ ಪಕ್ಕದಲ್ಲಿ ಸುಮಾರು 4 ಅಡಿ 4 ಅಡಿ ಅಂತರದಲ್ಲಿ 2 ಸಾಲು ಗಿಡಗಳನ್ನ ನಾಟಿ ಮಾಡುವಂತಹದ್ದು. ಹಾಗೆ ಟ್ರೆಂಚ್ನಿಂದ ಟ್ರೆಂಚ್ಗೆ ಸುಮಾರು 2 ಮೀಟರ್ ಅಂದ್ರೆ 6 ಅಡಿ ದೂರ ಇರ್ತದೆ. ಸೊ ಇದು ಇತ್ತೀಚೆಗೆ ಜಾಸ್ತಿ ಪ್ರಸಿದ್ಧಿಯಲ್ಲಿದೆ. ಅಂದ್ರೆ ಇದರಿಂದ ಸ್ವಲ್ಪ ಈ ನಮ್ಮ ಕೃಷಿ ಯಂತ್ರೋಪಕರಣಗಳನ್ನ ಬಳಸಕ್ಕೆ ಅನುಕೂಲ ಆಗ್ತದೆ, ಮತ್ತೆ ಸ್ವಲ್ಪ ಅದಕ್ಕೆ ನಾವು ಸಪೋರ್ಟ್ ಆಧಾರ ಕೊಡೋದಕ್ಕೆ ಇದಕ್ಕೆಲ್ಲ ಅಲ್ಲಿ ಒಂದು ಅವಕಾಶ ಸಿಗ್ತದೆ. ಇದರಿಂದ ನಾವು ಒಂದು ಹೆಕ್ಟೇರ್ಗೆ ಸುಮಾರು 5,200 ಗಿಡಗಳು ಬರ್ತದೆ. ಹಾಗೆ ಇನ್ನ ಕೆಲವು ಕಡೆ ಈ ಕೇರಳ ಆ ಕಡೆ ಮತ್ತೆ ಕರಾವಳಿ ಪ್ರದೇಶಗಳಲ್ಲಿ ಪ್ರತಿ ಗುಣಗೆ ನಾಟಿ ಮಾಡುವ ಸಮಯದಲ್ಲಿ 2 ಗೆಡ್ಡೆಗಳನ್ನು ಹಾಕಿ ಕೂಡ ನಾಟಿ ಮಾಡ್ತಾರೆ. ಸೊ ಈಗ ನಾವು 2 ಗೆಡ್ಡೆಗಳನ್ನು ಹಾಕಿ ನಾಟಿ ಮಾಡೋದಾದ್ರೆ ನಾವು ಗೊಬ್ಬರದ ಪ್ರಮಾಣ ಏನಿರ್ತದೆ, 1 ಗೆಡ್ಡೆಗೆ ಏನು ಕೊಡ್ತೀವಿ ಅದರ 1.5 ಪಟ್ಟಷ್ಟು ಗೊಬ್ಬರವನ್ನು ನಾವು ಕೊಡಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಪೋಷಕಾಂಶಗಳನ್ನು ಪೂರೈಕೆ ಮಾಡೋದು ಬಹಳ ಮುಖ್ಯವಾಗುತ್ತೆ, ಯಾಕೆಂದರೆ ಇದು ಸಾಕಷ್ಟು ಇಳುವರಿಯನ್ನು ಕೊಡುವಂಥ ಬೆಳೆ ಆಗಿರೋದ್ರಿಂದ ಎಷ್ಟೆಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನು ಕೊಡಬೇಕಾಗತ್ತೆ ಅಂತಿದೆ? ಈಗಾಗಲೇ ನಾನು ನಿಮಗೆ ತಿಳಿಸ್ದಾಗೆ ಕರ್ನಾಟಕದಲ್ಲಿ ನಮ್ಮ ಇಳುವರಿ ಏನಿದೆ ಮಹಾರಾಷ್ಟ್ರಕ್ಕೆ ಹೋಲಿಸ್ಕೊಂಡ್ರೆ ಬಹಳಷ್ಟು ಕಡಿಮೆ ಇದೆ. ಹೌದು, ಈ ಕಡಿಮೆ ಇಳುವರಿಗೆ ನಮ್ಮಲ್ಲಿ ಮುಖ್ಯವಾಗಿ ಈ ಗೊಬ್ಬರಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹಾಗೂ ಅಸಮರ್ಪಕವಾಗಿ ಈ ಕೊಡ್ತಾ ಇರೋದೇ ಬಹಳ ಮುಖ್ಯವಾದಂಥ ಒಂದು ಕಾರಣ ಆಗಿದೆ. ಈ ಬಾಳೆಗಿಡದ ಪೋಷಕಾಂಶಗಳ ಬೇಡಿಕೆ ಅತ್ಯಧಿಕ ಇದೆ, ಅದನ್ನು ಸೂಕ್ತ ಪ್ರಮಾಣದಲ್ಲಿ ಈ ರಸಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನು ಸೂಕ್ತ ಪ್ರಮಾಣದಲ್ಲಿ ಮತ್ತು ಸೂಕ್ತ ಸಮಯದಲ್ಲಿ, ಬಾಳೆನಲ್ಲಿ ಸಾಮಾನ್ಯವಾಗಿ ಸೂಕ್ತ ಸಮಯದಲ್ಲೂ ಕೂಡ ಕೊಡುವಂಥದ್ದು ಬಹಳ ಮುಖ್ಯ. ನಾವು ಬಾಳೆ ಬೆಳೆಯುವಂಥ ರೈತರನ್ನು ನೋಡಿದ್ದೀವಿ, ಅದರಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅವರು ಗೆಡ್ಡೆಯ ಸುತ್ತ ಸುಮ್ಮನೆ ಗೊಬ್ಬರಗಳನ್ನು ಎರಚಿಬಿಡ್ತಾರೆ, ಅದನ್ನು ಏನು ಮಣ್ಣಿನಲ್ಲೂ ಮುಚ್ಚೋದಿಲ್ಲ, ಏನು ಮಾಡೋದಿಲ್ಲ, ಬೆರೆಸೋದಿಲ್ಲ. ಇದರಿಂದ ಏನಾಗ್ತದೆ, ಕೊಟ್ಟಿರುವ ಗೊಬ್ಬರ ಕೂಡ ಪೋಲಾಗ್ತದೆ, ಮೇಲ್ಗಡೆ ಆವಿಯಾಗಿ ಹೋಗ್ತದೆ, ಗಿಡಗಳಿಗೂ ಕೂಡ ಸಿಗುವುದಿಲ್ಲ. ಹಾಗಾಗಿ ರೈತರಿಗೆ ಇದರ ಒಂದು ಖರ್ಚು ಜಾಸ್ತಿ ಆಗ್ತದೆ, ಇಳುವರಿನೂ ಬರೋದಿಲ್ಲ. ಕೇಳಿದ್ರೆ ನಾವು ಎಲ್ಲಾ ಗೊಬ್ಬರಗಳನ್ನು ಕೊಟ್ಟಿದ್ದನ್ನು ಕೂಡ ಅಂತ ರೈತರು ಹೇಳ್ತಾರೆ, ಆದ್ರೆ ಒಂದು ಸಣ್ಣ ಈ ಕೆಲವು ತಪ್ಪುಗಳಿಂದ ಇಳುವರಿಯ ಮಟ್ಟ ಒಂದು ಕಡಿಮೆ ಆಗಿದೆ. ಈಗ ನಾವು ಗೊಬ್ಬರಗಳ ಒಂದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಒಂದು ಗಿಡಕ್ಕೆ ಸುಮಾರು 180 ಗ್ರಾಂ ಸಾರಜನಕ ಅಂದ್ರೆ 400 ಗ್ರಾಂ ಯೂರಿಯಾ ಅದನ್ನ ಕೊಡೋದಾದ್ರೆ, 110 ಗ್ರಾಂ ರಂಜಕ ಅಂದ್ರೆ ಸುಮಾರು 750 ಗ್ರಾಂ ಸೂಪರ್ ಫಾಸ್ಫೇಟ್, ಹಾಗೆ 225 ಗ್ರಾಂ ಪೊಟ್ಯಾಶ್ ಅಂದ್ರೆ 375-400 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕೊಡೋದಾದ್ರೆ, ಈ ಗೊಬ್ಬರಗಳನ್ನ ಇದು ಕೊಡುವಂತ ಸಮಯ ಮುಖ್ಯವಾಗಿ ನಾಟಿ ಮಾಡಿದ 2 ತಿಂಗಳು 4 ತಿಂಗಳು ಮತ್ತು 5.5 ತಿಂಗಳಲ್ಲಿ 3 ಸಮಕಂತಗಳಲ್ಲಿ ಈ ಗೊಬ್ಬರಗಳನ್ನ ಕೊಡಬೇಕು. ಈಗ ನಾವು ಸಾಮಾನ್ಯವಾಗಿ ರೈತರು ನೋಡಿದ್ರೆ ನಾಟಿ ಸಮಯದಲ್ಲಿ ಒಂದ್ಸಾರಿ ಕೊಟ್ರೆ 3-4 ತಿಂಗಳಲ್ಲಿ ಕೊಟ್ಟೇ ಇರೋದಿಲ್ಲ, ಅವ್ರು ಕೊನೆಯಲ್ಲಿ ಕೊಡಬೇಕು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ನಾವು ಕೊಡುವಂತ ಗೊಬ್ಬರಗಳನ್ನ 5.5-6 ತಿಂಗಳಲ್ಲಿ ಪೂರ್ತಿ ನಾವು ಕೊಟ್ಟಿರ್ಬೇಕು. 3 ಸಮಕಂತಗಳಲ್ಲಿ ಕೊಡಬೇಕಾಗ್ತದೆ. ಹಾಗೆ ಅಂಗಾಂಶ ಕೃಷಿಯಿಂದ ಮಾಡಿದಂತ ಸಸಿಗಳಿಗೆ ಗಿಡಗಳಿಗೆ ಸುಮಾರು 200 ಗ್ರಾಂ ಸಾರಜನಕ ಅಂದ್ರೆ 440 ಗ್ರಾಂ ಯೂರಿಯಾ, 100 ಗ್ರಾಂ ರಂಜಕ ಅಂದ್ರೆ 600 ಗ್ರಾಂ ಸೂಪರ್ ಫಾಸ್ಫೇಟ್, ಹಾಗೆ 300 ಗ್ರಾಂ ಪೊಟ್ಯಾಶ್ ಅಂದ್ರೆ ಅದನ್ನ ಕೊಡಬೇಕಾದ್ರೆ 500 ಗ್ರಾಂ ಮ್ಯೂರೇಟ್ ಆಫ್ ಪೊಟ್ಯಾಶ್, ಇದನ್ನ ಒದಗಿಸುವಂತ ಗೊಬ್ಬರಗಳನ್ನ ನಾವು ಕೊಡಬೇಕಾಗ್ತದೆ. ಇದನ್ನು ಕೂಡ ಕಂತುಗಳಲ್ಲಿ ಕೊಡಬೇಕು. ಇದರಲ್ಲಿ ಸಾಮಾನ್ಯವಾಗಿ 5 ಕಂತುಗಳಲ್ಲಿ ಅಂದ್ರೆ ಮೊದಲನೇ ಕಂತು ನಾವು 35 ದಿವಸ, ನಂತರ ಪ್ರತಿ 35 ದಿವಸಕ್ಕೊಂದ್ಸಾರಿ 35 ದಿವಸ ಕೊಟ್ಟಾದ್ಮೇಲೆ 70 ದಿವಸಕ್ಕೆ 105 ದಿವಸಕ್ಕೆ 140 ದಿವಸಕ್ಕೆ ಹಾಗೂ 175 ದಿವಸಕ್ಕೆ ಅಂದ್ರೆ 6 ತಿಂಗಳೊಳಗಡೆ ನಾವು 5 ಕಂತುಗಳಲ್ಲಿ ಸಮಭಾಗದಲ್ಲಿ ಇಲ್ಲಿ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ಈ ಗೊಬ್ಬರಗಳನ್ನು ಕೊಡಬೇಕಾದ್ರೆ ಗಿಡಗಳ ಬೆಳವಣಿಗೆಯ ಒಂದು ಆಧಾರದ ಮೇಲೆ ಈ ಮೊದಲನೇ ಒಂದು ಕಂತಿನ ಗೊಬ್ಬರವನ್ನ ಗಿಡದ ಬುಡದಿಂದ ಸುಮಾರು 3/4 ಅಡಿ ದೂರದಲ್ಲಿ, ನಂತರ 2 ಅಡಿ ದೂರದಲ್ಲಿ ಈ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ಕೊಡುವಾಗ ಗಿಡದ ಸುತ್ತ ಒಂದು ಸ್ವಲ್ಪ ಮಣ್ಣನ್ನ ತೆಗೆದು ಈ ಗೊಬ್ಬರಗಳನ್ನ ಕೊಟ್ಟು ನಾವು ಮಣ್ಣನ್ನ ಮುಚ್ಚಬೇಕಾಗ್ತದೆ. ಇನ್ನು ನೀರನ್ನ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ ಅಂತೀರಿ? ನೀರು ಕೂಡ ಬಾಳೆಗೆ ಬಹಳ ಮುಖ್ಯವಾದಂತದ್ದು, ಯಾಕೆಂದ್ರೆ ಇದರ ಒಂದು ಫಿಸಿಯಾಲಜಿಕಲ್ ಇದೇನು ಶಾರೀರ ಇದನ್ನ ಅಭ್ಯಸಿಸಿದಾಗ ಅದರಲ್ಲಿ 80% ಜಾಸ್ತಿ ನೀರಿನ ಪ್ರಮಾಣ ಇದೆ. ಇದಕ್ಕೆ ನಾವು ನೀರನ್ನ ಕೊಡಬೇಕಾದ್ರೆ ಮುಖ್ಯವಾಗಿ ಈ 3 ಮಾರ್ಚ್-ಮೇ ತಿಂಗಳಲ್ಲಿ ನಾವು ಪ್ರತಿ ದಿವಸ 10-15 ಲೀಟರ್ ನೀರನ್ನು ಕೊಡಬೇಕಾಗ್ತದೆ. ಹಾಗೆ ನವೆಂಬರ್ನಿಂದ ಫೆಬ್ರವರಿಯಲ್ಲಿ 6-8 ಲೀಟರ್ ಕೊಡಬೇಕಾಗ್ತದೆ. ಒಟ್ಟಿನಲ್ಲಿ ನಾವು ನೀರು ಕೊಡುವಂತಹದ್ದು ಗಿಡದ ಒಂದು ಬೆಳವಣಿಗೆ ಮತ್ತೆ ಮಣ್ಣು ಈ ಎರಡನ್ನ ಆಧರಿಸಿ ನಾವು ಈ ನೀರನ್ನು ಕೊಡಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಈಗ ನಾವು ಗೊಬ್ಬರದ ಬಗ್ಗೆ ಮಾತಾಡಿವಿ, ನೀರಾವರಿ ಬಗ್ಗೆ ಮಾತಾಡಿವಿ, ಇನ್ನೂ ಏನು ಬೇರೆ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಇದರಲ್ಲಿ ಕೆಲವು ಮುಖ್ಯವಾದಂಥ ಬೇಸಾಯ ಕ್ರಮಗಳು ಮಲ್ಚಿಂಗ್ ಮಾಡುವಂತಹದ್ದು, ಒದಕೆ ಮಾಡುವಂತಹದ್ದು, ಗಿಡದ ಬುಡ ಭಾಗವನ್ನು ಒದಕೆ ಮಾಡುವಂತಹದ್ದು, ಬುಡ ಭಾಗವನ್ನು ಕಪ್ಪು ಪಾಲಿತಿ ನಾಳೆ ಈ ಭತ್ತದ ಹುಲ್ಲು ಮತ್ತು ನೀರಿನಲ್ಲಿ ಬೆಳೆಯುವಂತಹ ಕಳೆ ವಾಟರ್ ರಯಾಸ್ ಅಂತ ಕರಿತೀವಿ, ಬಾಳೆಯ ಒಣ ಎಲೆ, ಭತ್ತದ ಒಟ್ಟು ಈ ಮುಂತಾದ ಒದಿಸಿದಾಗ ಏನಾಗ್ತದೆ, ಅಲ್ಲಿ ಕಳೆ ಬರುವುದಿಲ್ಲ ಮತ್ತು ಮಣ್ಣಿನ ಒಂದು ತೇವಾಂಶವನ್ನ ಕಾಪಾಡಿಕೊಳ್ಳಲು ಅನುಕೂಲ ಆಗ್ತದೆ. ಇದರಿಂದ ಒಂದು ಹೆಚ್ಚು ಇಳುವರಿ ಬರೋದಕ್ಕೆ ಅನುಕೂಲ ಆಗ್ತದೆ. ಹಾಗೆ ಕಂದುಗಳ ನಿಯಂತ್ರಣ ಕೂಡ ಬಹಳ ಮುಖ್ಯವಾದಂತಹದ್ದು. ಅಂದ್ರೆ ಬಾಳೆನಲ್ಲಿ ನಾವು ಮುಖ್ಯವಾಗಿ ಮೊದಲ ಒಂದು ನಾಟಿ ಮಾಡಿರುವಂತ ಕಂದು ಏನಿರ್ತದೆ ಅದರಲ್ಲಿ ಗೊನೆ ಬರುವವರೆಗೆ ನಾವು ಬರುವಂತ ಕಂದುಗಳನ್ನು ಆಗಿಂದಾಗೆ ತೆಗಿತಾ ಇರಬೇಕು. ತೆಗಿದೇ ಇದ್ರೆ ಏನಾಗ್ತದೆ ಅಂದ್ರೆ ಈ ಕಂದುಗಳೇ ಗೊಬ್ಬರಗಳನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಮುಖ್ಯ ಒಂದು ಬೆಳೆಗೆ ಸಿಗದೇನೆ ಗೊನೆಗಳೇನಿರ್ತದೆ ಅದು ಬಹಳ ಸಣ್ಣ ಗೊನೆಗಳು ಬರ್ತದೆ. ಆದ್ದರಿಂದ ಇದನ್ನ ನಾವು ಒಂದು ಬರುವಂತ ಕಂದುಗಳನ್ನ ತೆಗಿಬೇಕು. ನಂತರ ತೆಗೆದು ಸ್ವಲ್ಪ ಕಷ್ಟ ಆದ್ರೆ ಭೂ ಮಟ್ಟಕ್ಕೆ ಅದನ್ನ ಕತ್ತರಿಸಿ ಆ ಮಧ್ಯದ ಭಾಗವನ್ನ ಸೀಳಿ ಅದಕ್ಕೆ ಸುಮಾರು ಒಂದು 2-4 ಮಿಲಿಲೀಟರ್ ಸೀಮೆ ಎಣ್ಣೆ ಅಥವಾ ಡೀಸೆಲ್ ಅನ್ನು ಹಾಕಿದ್ರೆ ಅದೆಲ್ಲ ಸತ್ತೋಗ್ತದೆ. ಮತ್ತೆ ಇನ್ನೊಂದು ಗೊಬ್ಬರಗಳನ್ನ ನಾವು ರಸಾವರಿ ವಿಧಾನ ಫರ್ಟಿಗೇಷನ್ ಅಂತ ಕರಿತೀವಿ. ಇದರಿಂದ ಕೊಡೋದ್ರಿಂದ ನಮಗೆ ನಾವೇನ್ ನೀರನ್ನ ಕೊಡಬೇಕು ಗೊಬ್ಬರ ಕೊಡಬೇಕು ಅಂತ ಹೇಳ್ತೀವಿ ಅದರಿಂದ ನೀರಿನಲ್ಲಿ 35% ಮತ್ತೆ ಗೊಬ್ಬರದಲ್ಲಿ 45% ಉಳಿತಾಯ ಮಾಡ್ದಂಗೆ ಆಗ್ತದೆ. ಅಂದ್ರೆ ಇದು ರಸಾವರಿ ವಿಧಾನ ರಸಾವರಿ ವಿಧಾನದಲ್ಲಿ. ಹಾಗೆ ಇನ್ನೊಂದು ಮುಖ್ಯವಾದಂತಹ ಕಾರ್ಯಕ್ರಮ ಬಾಳೆ ಅಂದ್ರೆ ಹೂ ಗೊಂಚಲು ತೆಗಿವಿಕೆ. ಅಂದ್ರೆ ಬಾಳೆನಲ್ಲಿ ಗೊನೆ ಎಲ್ಲ ಬಂದಾದ್ಮೇಲೆ ತುದಿನಲ್ಲಿ ನಾವು ಹೂ ಗೊಂಚಲು ಇರ್ತದೆ ಒಣಗಿರುವಂತಹದ್ದು ಅದನ್ನ ಹಾಗೆ ಇಟ್ಕೊಳಕ್ ಹೋಗ್ಬಾರ್ದು. ಅದನ್ನ ತೆಗೆದ್ರೆ ಏನಾಗ್ತದೆ ಅಂದ್ರೆ ನಮ್ಗೆ ಇಳುವರಿ ಒಂದು 15 ದಿವಸ ಬೇಗ ಬರ್ತದೆ. ಹಾಗೆ ಬಾಳೆಯ ಒಂದು ಕಾಯಿಗಳೇನಿರ್ತದೆ ಅದು ಕೂಡ ಸ್ವಲ್ಪ ಸೈಜ್ ಚೆನ್ನಾಗಿ ಬರ್ತದೆ ಮತ್ತು ಒಟ್ಟಾರೆ ಇಳುವರಿಯ ಒಂದು ಪ್ರಮಾಣ ಜಾಸ್ತಿ ಆಗ್ತದೆ ಅಂತ ತಿಳಿದು ಬಂದಿದೆ. ಅದು ಇದು ಒಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ. ಹಾಗೆ ಬಾಳೆ ಗೊನೆಗಳನ್ನ ಬಿಳಿಯ ಪಾಲಿಥಿನ್ ಹಾಳೆ ಅಥವಾ ಒಣಗಿರುವಂತಹ ಬಾಳೆ ಎಲೆಗಳಿಂದ ಒದಿಸಿದ್ರೆ ನಮಗೆ ಒಳ್ಳೆ ಒಂದು ಆಕರ್ಷಕವಾದ ಬಣ್ಣ ಬರ್ತದೆ ಮತ್ತು ಒಳ್ಳೆ ಗೊನೆ ಬರ್ತದೆ. ಅದೇ ನಾವು ಪಾಲಿಥಿನ್ ಹಾಳೆನ ಒದಿಸಿದಂತ ಸಮಯದಲ್ಲಿ ಅಲ್ಲಲ್ಲೇ ನಾವೊಂದು ಹೆಬ್ಬೆಳ ಗಾತ್ರದ ರಂಧ್ರಗಳನ್ನ ಗಾಳಿ ಆಡೋದಕ್ಕೆ ಮಾಡಬೇಕಾಗ್ತದೆ. ಮತ್ತೆ ಅಲ್ಲಿ ತೇವಾಂಶ ಕೂಡ ಉಂಟಾಗುವಂತ ಸಾಧ್ಯತೆ ಇರುತ್ತೆ ಅದು ಕೂಡ ಹೋಗೋದಕ್ಕೆ ಅನುಕೂಲ ಆಗ್ತದೆ. ಇನ್ನ ಆಧಾರ ಕೊಡೋದು ಬಹಳ ಮುಖ್ಯ ಅಂತಾರೆ. ಬಾಳೆ ಗಿಡ ಕೂಡ ಇದಕ್ಕೆಂದ್ರೆ ಇದು ಗಾಳಿಗೆ ಬಹಳ ತುತ್ತಾಗುತ್ತೆ, ಬೇಗ ತುತ್ತಾಗ್ತದೆ, ಬಹಳ ಸೂಕ್ಷ್ಮವಾದಂತ ಬೆಳೆ. ಹಾಗಾಗಿ ಅದಕ್ಕೆ ಆಧಾರವನ್ನು ಕೊಡಬೇಕು. ಮತ್ತೆ ಇನ್ನೊಂದು ಈ ಬಾಳೆ ಗಿಡದ ಬೆಳವಣಿಗೆ ಹಂತದಲ್ಲಿ ಎಲೆಗಳ ಮೇಲೆ ಸುಮಾರು IHR ನಿಂದ ಒಂದು ಬನಾನಾ ಸ್ಪೆಷಲ್ ಅಂತ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಇದನ್ನ ಮಾಡಿದ್ದಾರೆ. ಅದನ್ನ ಸಿಂಪಡಿಸೋದು ಬಹಳ ಒಳ್ಳೇದು. ಈಗ ರೈತರಲ್ಲೂ ಕೂಡ ನಾನು ಬಹಳ ಜನಕ್ಕೆ ಹೇಳಿದಂತ ರೈತರಿಗೆ ಒಳ್ಳೆಯ ಒಂದು ಫಲಿತಾಂಶ ಬಂದಿದೆ ಸರ್ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದನ್ನ ನಾವು 5 ಗ್ರಾಮ್ ಅನ್ನ 1 ಲೀಟರ್ನಲ್ಲಿ ಸೇರಿಸಿ 5 ತಿಂಗಳಿಂದ ಅಂದ್ರೆ 5 ತಿಂಗಳಲ್ಲಿ ಒಂದು ಸಿಂಪರಣೆ, 6, 7, 8 ಹೀಗೆ 4-5 ಸಿಂಪರಣೆಯನ್ನು ಮಾಡಿದ್ರೆ ಗಿಡಗಳಿಗೆ ಇದು ಬಹಳ ಒಳ್ಳೇದಾಗ್ತದೆ. ಅಂದ್ರೆ ಎಲ್ಲಾ ಕಡೆ ಈ ಬಾಳೆ ಬನಾನಾ ಸ್ಪೆಷಲ್ ಸಿಗುವುದಿಲ್ಲ. ಅಂತ ಕಡೆ ರೈತರು ಏನ್ ಮಾಡ್ಬೇಕು ಅಂದ್ರೆ ಈ ಸತುವಿನ ಸಲ್ಫೇಟ್ ಅಂತ ಸಿಗ್ತದೆ, ಅದನ್ನ 5 ಗ್ರಾಮ್, ಕಬ್ಬಿಣದ ಸಲ್ಫೇಟ್ 2 ಗ್ರಾಮ್, ಮತ್ತೆ ತಾಮ್ರದ ಸಲ್ಫೇಟ್ 2 ಗ್ರಾಮ್, ಬೋರಾನ್ 1 ಗ್ರಾಮ್, ಇವನ್ನ 1 ಲೀಟರ್ನಲ್ಲಿ ಮಿಕ್ಸರ್ ಮಾಡಿ 3, 5, 7 ತಿಂಗಳಲ್ಲಿ ಮೂರ್ ಸಾರಿ ಸಿಂಪಡಣೆ ಮಾಡಿದ್ರು ಕೂಡ ಫಲಿತಾಂಶ ಬಹಳ ಒಳ್ಳೇದಿದೆ. ಮುಖ್ಯವಾಗಿ ಗೊನೆ ಮೇಲೆ ಸಿಂಪಡಣೆ ಮಾಡಬೇಕು, ಗೊನೆ ಮೇಲೆ ಎಲೆಗಳ ಮೇಲೆ ಸಿಂಪಡಣೆ ಮಾಡಿ 3-7 ತಿಂಗಳಲ್ಲಿ ಇನ್ನ ಗೊನೆಗಳು ಬರೋಕ್ ಪ್ರಾರಂಭ ಆಗಿರೋದಲ್ಲ, ಎಲೆಗಳು ಸಿಂಪಡಣೆ ಮಾಡಬೇಕು. ಈ ಬನಾನಾ ಸ್ಪೆಷಲ್ ಮಾಡುವಾಗ ಕೊನೆಯ ಒಂದು ಸಿಂಪಡಣೆ ಏನಿದೆ ಅವಾಗ ಗೊನೆ ಬಂದಿರ್ತದೆ, ಆಗ ಗೊನೆಗಳು ಮತ್ತೆ ಎಲೆಗಳ ಮೇಲೆ ಸಿಂಪಡಣೆ ಮಾಡಬೇಕಾಗ್ತದೆ. ಇನ್ನ ಮುಖ್ಯವಾಗಿ ಬಾಳೆ ಬೆಳೆನಲ್ಲಿ ಕಂಡುಬರುವಂತಹ ಮುಖ್ಯವಾದ ರೋಗಗಳು ಯಾವುವು, ಅವುಗಳ ನಿಯಂತ್ರಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದರಲ್ಲಿ ಮುಖ್ಯವಾಗಿ ಬರುವಂತಹದ್ದು ಒಂದು ಪನಾಮಾ ಸೊರಗು ರೋಗ. ಪ್ರಾರಂಭದಲ್ಲಿ ಇದರಲ್ಲಿ ಬಲಿತ ಬಾಳೆ ಎಲೆಗಳೇನಿರ್ತದೆ ಇದು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಎಲೆಗಳೇನಾಗ್ತದೆ ತೊಟ್ಟಿನಲ್ಲಿ ಮುರಿದೋಗ್ತದೆ, ಹಾಗೆ ಕಾಂಡದ ಸುತ್ತ ಜೋತು ಬೀಳ್ತದೆ. ಸೊ ಮುಂದಿನ ಹಂತದಲ್ಲಿ ಬಿರುಕುಂಟಾಗಿ ಕ್ರಮೇಣ ತುದಿ ಮುರಿದುಕೊಳ್ತದೆ, ಹಾಗೆ ಅಡ್ಡ ಬೀಳ್ತದೆ. ಹಾಗೆ ಈ ರೋಗಕ್ಕೆ ಈ ರೋಗ ತುತ್ತಾಗಿರುವಂತಹ ಕಂದುಗಳನ್ನ ತೋಟಗಳಲ್ಲಿ ಕಂದುಗಳನ್ನ ತೆಗೆದು ಸಂಪೂರ್ಣ ನಾವು ಸುಡಬೇಕಾಗ್ತದೆ. ಮುಂದಿನ 2 ವರ್ಷ ನಾವು ಯಾವುದೇ ಬಾಳೆ ಬೆಳೆನ ಇದರಲ್ಲಿ ಮಾಡಕ್ ಹೋಗಬಾರ್ದು. ಅದರಲ್ಲೂ ಏಲಕ್ಕಿ, ರಸಬಾಳೆ, ಹೂವಂತಳಿಗಳನ್ನ ಬೆಳೆಯೋದಕ್ಕೆ ಹೋಗಬಾರ್ದು. ಹಾಗೆ ಈ ಬಾಳೆ ಗಿಡ ನೆಟ್ಟ ಪ್ರದೇಶಗಳಲ್ಲಿ ಚೆನ್ನಾಗಿ ನೀರು ಬಸಿದು ಹೋಗುವಂತ ಬಸಿ ಕಾಲುಗಳನ್ನ ನಾವು ತೆಗಿಬೇಕಾಗ್ತದೆ. ಮತ್ತೆ ಇದು ಮುನ್ನೆಚ್ಚರಿಕೆ ಕ್ರಮವಾಗಿ ಇದು ಪನಾಮಾ ಸೊರಗುರೋಗ ಬರದಿರುವಾಗ ನೋಡ್ಕೊಳ್ಳೋದಕ್ಕೆ ಆರೋಗ್ಯವಂತ ಈ ಕಂದುಗಳನ್ನ ನಾವು ತರಬೇಕಾಗ್ತದೆ. ಆ ಗಿಡಗಳನ್ನ ನಾಟಿ ಸಮಯದಲ್ಲಿ ಸುಮಾರು 2 ಗ್ರಾಮ್ ಬ್ಯಾವಿಸ್ಟನ್ನ 1 ಲೀಟರ್ ನೀರಿಗೆ ಇದು ಮಾಡಿ ನಾವು ಗಿಡಗಳಿಗೆ ಸುರಿಬೇಕಾಗ್ತದೆ, ಅಥವಾ ಕಂದುಗಳನ್ನ ಅದರಲ್ಲಿ ಅಜ್ಜಿ ಹೊರತೆಗೆದು ನಾವು ನೆರಳಲ್ಲಿಟ್ಟು ನಂತರ ನಾಟಿ ಮಾಡಬೇಕಾಗ್ತದೆ. ಇದು ಒಂದು ಮುಖ್ಯವಾದ ಕ್ರಮ ಅಂತ ಹೇಳಬಹುದು, ಮುಖ್ಯವಾದಂತ ಕ್ರಮ. ಮತ್ತೆ ಹಾಗೆ ನಾವು ಬಾಳೆ ಗಿಡ ನಾಟಿ ಮಾಡಿದ ಒಂದು 5-6 ತಿಂಗಳಲ್ಲಿ ಈ ರೋಗ ಕಂಡು ಬಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಬ್ಯಾವಿಸ್ಟಿನ್ ಇಂಜೆಕ್ಷನ್ ಸುಮಾರು 5 ಗ್ರಾಮ್ ಬ್ಯಾವಿಸ್ಟಿನ್ನ 100 ಮಿಲಿ ಲೀಟರ್ನಲ್ಲಿ ಬೆರೆಸಿ ಕಾಂಡಕ್ಕೆ ನಾವು ಇಂಜೆಕ್ಷನ್ ಮುಖಾಂತರ ಸೇರಿಸಬೇಕಾಗ್ತದೆ ಹಾಗೆ. ಮತ್ತು ಸುಣ್ಣವನ್ನ ಈಗಾಗಲೇ ತೋಟದಲ್ಲಿ ಏನಾದರೂ ಈ ಪರಮೇಶ್ವರವರ್ಗ ಬಂದಿದ್ರೆ ಸುಣ್ಣ ಸುಮಾರು ಒಂದು ಗಿಡಕ್ಕೆ 100-150 ಗ್ರಾಂ ಸುಣ್ಣವನ್ನ ಮಣ್ಣಿಗೆ ಸೇರಿಸೋದ್ರಿಂದ ಕೂಡ ಇದನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬಹುದು. ಹಾಗೆ ಸೂಕ್ಷ್ಮ ಜೀವಾಣುಗಳ ಗೊಬ್ಬರದ ಮಿಶ್ರಣ ಈ ಟ್ರೈಕೋಡರ್ಮ ವಿರಿಡೆ ಅಂತ ಹೇಳ್ತೀವಿ, ಹಾಗೆ ಆರ್ಜಿಯಾನಮ್ ಅಂತ ಹೇಳ್ತೀವಿ, ಮತ್ತೆ ಸ್ಪೂಡೋಮನಸ್ ಫ್ಲೋರೆಸೆನ್ಸ್, ಇವು ಮೂರನ್ನು 15-15 ಗ್ರಾಂ ಈ ರೀತಿ ಒಂದು 50 ಗ್ರಾಂ ಮಿಶ್ರಣವನ್ನ 3 ಸಾರಿ ಅಂದ್ರೆ 2 ತಿಂಗಳಿಗೊಮ್ಮೆ ಈ ಗಿಡದ ಮಣ್ಣಿಗೆ ಸೇರಿಸೋದ್ರಿಂದನೂ ಕೂಡ ಈ ರೋಗದ ಒಂದು ಹತೋಟಿಯನ್ನ ಮಾಡಬಹುದು ಅಂತ ಇತ್ತೀಚಿನ ಒಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಮತ್ತೆ ಬೇರೆ ಬೇರೆ ಏನಾದರೂ ಈ ತಳಿಗಳು ಏನಾದರೂ ಇದಾವ ಇದರಲ್ಲಿ ನಿರೋಧಕ ತಳಿಗಳು? ನಿರೋಧಕ ಅಂದ್ರೆ ಈಗ ಕ್ಯಾವೆಂಡಿಶ್ ಜಾತಿಗೆ ಸೇರಿರುವಂತಹದ್ದು ಡಾರ್ಫ್ ಕ್ಯಾವೆಂಡಿಶ್, ಜಿ9 ಮತ್ತೆ ರೋಬಸ್ಟ ತಳಿಗಳು, ಇದಕ್ಕೆ ಈ ರೋಗ ಬರೋದಿಲ್ಲ. ಈ ರೋಗ ಬರುವಂತಹ ಜಾಗಗಳಲ್ಲಿ ಈ ತಳಿಗಳನ್ನು ನಾವು ಬೆಳಿಬಹುದು. ಹಾಗೆ ಈ ರೋಗ ಒಂದು ಬರದೇ ಇರುವಂತಹ ಪ್ರದೇಶದಲ್ಲಿ ಮಾತ್ರ ನಾವು ಏಲಕ್ಕಿ, ರಸಬಾಳೆ, ಹೂವನ್ ತಳಿಗಳನ್ನ ಬೆಳಿಬೇಕಾಗ್ತದೆ. ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ರೋಗ? ಇನ್ನೊಂದು ಬಹಳ ಮುಖ್ಯವಾಗಿ ಎಲೆ ಚುಕ್ಕ ರೋಗ ಅಂತ ಬರ್ತದೆ, ಇದು ಶಿಲೀಂಧ್ರದಿಂದ ಬರುವಂತಹದ್ದು. ಇದರ ರೋಗ ಜಾಸ್ತಿ ಆದ್ರೆ ಏನಾಗ್ತದೆ, ಎಲೆಗಳು ಕಡಿಮೆ ಆಗ್ತದೆ, ಆ ಗಿಡದಲ್ಲಿ ಕಡಿಮೆ ಆಗ್ತದೆ. ಇದರಿಂದ ಏನಾಗ್ತದೆ, ಗೊಣೆ ಸರಿಯಾಗಿ ಬೆಳೆಯಲ್ಲ, ಸಣ್ಣದಾಗ್ತದೆ, ಹಾಗೆ ಕಾಯಿಗಳು ಕೂಡ ಸರಿಯಾಗಿ ಬೆಳೆಯುದಿಲ್ಲ, ಮತ್ತೆ ಹಣ್ಣು ಕೂಡ ಸರಿಯಾಗಿ ಆಗುದಿಲ್ಲ. ಇದು ಇಬ್ಬನಿ ಬೀಳುವಂತ ಒಂದು ಸಮಯ. ಮತ್ತೆ ಮಳೆಗಾಲದಲ್ಲಿ ಈ ರೋಗ ಜಾಸ್ತಿ. ಮತ್ತೆ ನಮ್ಮ ತೋಟದಲ್ಲಿ ಏನಾದ್ರೂ ಹೆಚ್ಚು ಕಂದುಗಳಿದ್ರೆ, ಬಹಳ ಒತ್ತಾಗಿದ್ರೆ, ಮತ್ತೆ ಹುಲ್ಲು ಜಾಸ್ತಿ ಬೆಳೆದಿದ್ರೆ ತೋಟದಲ್ಲಿ, ಈ ಒಂದು ರೋಗ ಜಾಸ್ತಿ ಹರಡ್ತದೆ. ಸೊ ಇದನ್ನ ಪ್ರಾರಂಭದಲ್ಲಿ ಎಲೆಯ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಒಣಗಿದ ಮಚ್ಚೆಗಳು ಕಂಡು ಬರ್ತದೆ, ನಂತರ ದೊಡ್ಡದಾಗಿ ಪೂರ್ತಿ ಎಲೆಯನ್ನ ಆವರಿಸಿ ಪೂರ್ತಿ ಎಲೆಯೆಲ್ಲ ಒಣಗೋಗ್ತದೆ. ಇದರ ಹತೋಟಿಗೆ ನಾವು 1% ಬೋರ್ಡೋ ದ್ರಾವಣ ಅಥವಾ ಡೈಥೇನ್ M45 ಅಥವಾ ಡೈಥೇನ್ Z78 ಅಂತ ಒಂದು ಬರ್ತದೆ, ಇದನ್ನು 3 ಗ್ರಾಮ್ ಅನ್ನ 1 ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಈ ರೋಗವನ್ನು ನಾವು ಹತೋಟಿ ಮಾಡಬಹುದು. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ರೋಗ ಅಂದ್ರೆ ಬಂಚಿ ಟಾಪ್ ಅಂತ ಕರಿತೀವಿ. ಇದು ಬಾಳೆ ಬೆಳೆಗೆ ಆರ್ಥಿಕವಾಗಿ ಗಣನೀಯವಾಗಿ ಒಂದು ಹಾನಿ ಮಾಡುವಂತ ವೈರಸ್ ಕಾಯಿಲೆ. ಈ ರೋಗ ಬಂದ್ರೆ ಬಾಳೆನಲ್ಲಿ ಫಸಲು ಬರೋದಿಲ್ಲ. ಇದು ಪ್ರಾರಂಭದಲ್ಲೇ ನಾವು ತೋಟದಲ್ಲಿ ಏನಾದರೂ ಇದು ಕಂಡು ಬಂದ ಅಂತ ಗಿಡಗಳಿದ್ರೆ ಅವುಗಳನ್ನು ತೆಗೆದು ನಾವು ಸಾಯಿಸಬೇಕಾಗ್ತದೆ, ನಾಶಪಡಿಸಬೇಕಾಗ್ತದೆ. ಹಾಗೆ ಇದು ಒಂದು ರಸ ಇರುವಂತ ಕೀಟ, ಏಪಿಡ್ ಅಥವಾ ಏನಂತ ಏನ್ ಕರಿತೀವಿ, ಇದರಿಂದ ಈ ರೋಗ ಆಡ್ತದೆ. ಇದೇನಾದ್ರೂ ಕಂಡು ಬಂದ್ರೆ ಅಂತ ಗಿಡಗಳಿಗೆ ನಾವು ಕೀಟಗಳನ್ನ ನಿಯಂತ್ರಣ ಮಾಡಬೇಕು, ನಿಯಂತ್ರಣ ಮಾಡ್ಕೋಬೇಕು. ಏನುಗಳನ್ನ ಇದಕ್ಕೆ ನಾವು ರೋಗರ್ ಅಥವಾ ಮೆಟಾಸಿಸ್ಟಾಕ್ಸ್ ಅಂತ ಇದೆ, ಅದನ್ನ ಔಷಧಿಯನ್ನು ಸಿಂಪಡಣೆ ಮಾಡಿದ್ರೆ ಇದು ನಮಗೆ ಕೀಟ ನಿಯಂತ್ರಣಕ್ಕೆ ಬರ್ತದೆ. ಇವು ಮುಖ್ಯವಾಗಿ ರೋಗಗಳ ಬಗ್ಗೆ ಆಯ್ತು. ರೋಗಗಳ ಇನ್ನ ಬಾಳೆಗೆ ಬರುವಂತ ಮುಖ್ಯವಾದ ಕೀಟಗಳು ಯಾವ್ಯಾವ ಅಂದ್ರೆ ಇದರಲ್ಲಿ ಬಹಳ ಮುಖ್ಯವಾದಂತ ಗೆಡ್ಡೆ ಕೊರೆಯುವಂತ ಮೂತಿಗಳು. ಗೆಡ್ಡೆಯನ್ನ ಸ್ವಲ್ಪ ನಾವು ಕೆತ್ತಿ ನೋಡಿದ್ರೆ ಅಲ್ಲಲ್ಲಿ ತೂತಾಗಿರೋದು ಕಂಡು ಬರ್ತದೆ. ಹೆಚ್ಚಿನ ತಳಿಗಳು ಇದರಲ್ಲಿ ಬಾಧೆಗೆ ತುತ್ತಾಗ್ತದೆ. ಯಾವುದೇ ತಳಿ ನಾವು ಇದಕ್ಕೆ ನಿರೋಧಕ ಶಕ್ತಿ ಇದೆ ಅಂತ ನಾವು ಹೇಳೋದಕ್ಕೆ ಆಗುದಿಲ್ಲ, ಎಲ್ಲಾ ತಳಿಗಳಲ್ಲಿ ಇದು ಕಂಡು ಬರ್ತದೆ. ಇದು ಕಂಡು ಬಂದ ಸಮಯದಲ್ಲಿ ನಾವು ಪ್ರತಿ ಗುಣಿಗೆ ಸುಮಾರು 100 ಗ್ರಾಂನಷ್ಟು ಅರಳಿನ ಹಿಂಡಿ ಅಥವಾ ಬೇವಿನ ಹಿಂಡಿಯನ್ನ ಹಾಕಬೇಕಾಗ್ತದೆ. ಹಾಗೆ ನಾವು ನಾಟಿ ಸಮಯದಲ್ಲಿ ಈ ಗೆಡ್ಡೆಗಳನ್ನ ಹೊರಭಾಗದಲ್ಲಿ ಕೆತ್ತಿ ತೆಗೆದು ಈ ಫಾಸ್ಫಾಮಿಡನ್ ಕೀಟನಾಶಕ ಅದರಲ್ಲಿ ನಾವು ಅಜ್ಜಿ ತೆಗೆದು ಹೊರಗಡೆ ನೆರಳಲ್ಲಿ ಇಟ್ಟು ಒಂದು 12 ಗಂಟೆ ನಂತರ ನಾಟಿಗೆ ಉಪಯೋಗಿಸಬೇಕಾಗ್ತದೆ. ಇನ್ನೊಂದು ಯಾವುದು ಬರುತ್ತೆ ಅಂತೀರಿ ಇದನ್ನು ಬಿಟ್ಕೊಂಡ್ರೆ? ಇದು ಬಿಟ್ರೆ ಕಾಂಡ ಕೊರಕ ಅಥವಾ ದಂಟು, ದಂಟಿಗೆ ಕಾಂಡ ಅಂತಾನು ಕೂಡ ಕರೀತಾರೆ, ಅದರ ಕೊರಕ ಅದು ಬರ್ತದೆ. ಅದು ಇದು ದಂಟಿನಲ್ಲಿ ಅಲ್ಲಲ್ಲಿ ಒಂದು ರೀತಿಯ ಅಂಟು ರಸ ಬಂದಿರೋದು ಕಂಡು ಬರ್ತದೆ. ಇದು ಸಾಮಾನ್ಯವಾಗಿ ನಾಟಿ ಮಾಡಿದ 6-7 ತಿಂಗಳಲ್ಲಿ ಗಿಡಗಳಿಗೆ ಕಂಡು ಬರ್ತದೆ. ಇದರಿಂದ ಈ ಗಿಡದ ಬೆಳವಣಿಗೆನೆ ಕುಂಠಿತವಾಗಿ ಗೊನೆಯ ಬೆಳವಣಿಗೆ ಕೂಡ ಸರಿಯಾಗಿ ಬರೋದಿಲ್ಲ. ಹಾಗೆ ಕೆಲವೊಮ್ಮೆ ಏನಾಗ್ತದೆ, ಗೊನೆಗಳು ಎಳೆಯದ್ರಲ್ಲೇ ಅಲ್ಲೇ ಗಿಡದಲ್ಲೇ ಜೋತು ಬಿದ್ದಿರ್ತವೆ. ಸೊ ಇದರ ನಿಯಂತ್ರಣಕ್ಕೆ ನಾವು ಈ ಗಿಡಗಳಿಗೆ ಸುಮಾರು ಕ್ಲೋರೋಪೈರಿಪಾಸ್ 3 ml ನ 1 ಲೀಟರ್ ನೀರಿನಲ್ಲಿ ಸೇರಿಸಿ ಆ ದಂಡಿನ ಭಾಗ ಏನಿರ್ತದೆ, ಕಾಂಡದ ಭಾಗ ಅಥವಾ ದಂಟು ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಸಿಂಪರಣೆ ಮಾಡಿದ್ರೆ ಇದನ್ನ ನಾವು ಹತೋಟಿ ಮಾಡಬಹುದು. ಇನ್ನು ಈ ಬಾಳೆ ಬೆಳೆಯ ಆರ್ಥಿಕತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಬಾಳೆ ಬೆಳೆಯಲ್ಲಿ ನಾವು ತಿಳಿಸಿದ ಹಾಗೆ ಎಲ್ಲಾ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಒಂದು ಗುಣಿಗೆ ಸಾಮಾನ್ಯವಾಗಿ ನಮಗೆ 50-60 ರೂಪಾಯಿ ಖರ್ಚು ಬರ್ತದೆ ಒಂದು ಗುಣಿಗೆ. ಹಾಗೆ ಪ್ರತಿ ಗುಣಿಯಿಂದ ನಮಗೆ ಈ ಕ್ಯಾವೆಂಡಿಶ್ ಗ್ರೂಪ್ನ ತಳಿ ಇದಾದ್ರೆ ಸುಮಾರು 20 ಕೆಜಿ ಸರಾಸರಿ ಅಂದ್ರೂ ಕೂಡ ನಮಗೆ ಆವರೇಜ್ ತಗೊಂಡ್ರೆ 20 ಕೆಜಿ ಬಂದರೂ ಕೂಡ ನಮಗೆ 10 ರೂಪಾಯಿ ಮಾರಾಟ ಆದ್ರು ಸುಮಾರು ಒಂದು ಗುಣಿಯಿಂದ ನಮಗೆ ಸುಮಾರು 200 ರೂಪಾಯಿ ಬರ್ತದೆ. ಹಾಗೆ ಪ್ರತಿ ಗುಣಿಯಿಂದ ಖರ್ಚನ್ನು ಕಳೆದ್ರೆ ನಮಗೆ 150 ರೂಪಾಯಿ ಒಂದು ಗುಣಿಗೆ ಲಾಭ ಬರ್ತದೆ. ಸೊ ಹಾಗಾಗಿ ನಾವು ಖರ್ಚನ್ನೆಲ್ಲ ತೆಗೆದ್ರು ಕೂಡ ನಮಗೆ 150 ರೂಪಾಯಿ ಲಾಭ ಅಂದ್ರೂ ಕೂಡ 1200 ನಾವು ಒಂದು 6 ಅಡಿ ಅಂದ್ರೆ 1200 ಗುಣಿ ಬರ್ತದೆ. ಅದ್ರ 200 ಗುಣಿ ಬಿಟ್ಟರು ಕೂಡ 1000 ಗುಣಿ ಅನ್ಕೊಂಡ್ರು ಕೂಡ 150 ರೂಪಾಯಿ ಅಂದ್ರೆ 1.5 ಲಕ್ಷ ರೂಪಾಯಿ ನಮಗೆ 15 ತಿಂಗಳಲ್ಲೇ ನಮಗೆ ಲಾಭ ಬರ್ತದೆ. ಸೊ ಅಂದ್ರೆ ಬಾಳೆ ಬೆಳೆಯನ್ನ ನಾವು ಒಳ್ಳೆ ನೀರಿರುವ ಕಡೆಯಲ್ಲಿ ಸುಧಾರಿತ ಎಲ್ಲಾ ಬೇಸಾಯ ಕ್ರಮಗಳ ಅನುಸರಿಸಿ ಬೇಸಾಯ ಮಾಡಿದ್ರೆ ತಳಿಗೆ ಅನುಗುಣವಾಗಿ ಈ ಡ್ವಾರ್ಫ್ ಕ್ಯಾವೆಂಡಿಶ್ ಅಥವಾ ಈ ನಾವು ಏಲಕ್ಕಿಯನ್ನು ತೆಗೆದುಕೊಂಡ್ರೆ 1.5 ಲಕ್ಷದಿಂದ 2 ಲಕ್ಷದವರೆಗೆ ನಿವ್ವಳ ಲಾಭವನ್ನು ನಾವು ಖಂಡಿತವಾಗಿಯೂ ಕೂಡ ಪಡಿಬಹುದು. ಅಂದ್ರೆ ಮೂರು ಪಟ್ಟು ಲಾಭವನ್ನು ಪಡಿಬಹುದು. ಒಂದು ಖರ್ಚು ಮಾಡಿದ 1 ರೂಪಾಯಿಗೆ 3-4 ರೂಪಾಯಿ ಲಾಭವನ್ನು ನಾವು ಖಂಡಿತವಾಗಿ ಪಡಿಬಹುದು. ರೈತ ಬಾಂಧವರೇ, ತಮಗೆ ಈ ಬಾಳೆ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ TR ಗುರುಪ್ರಸಾದ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9408085966. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9408085966.